ಮಾಹಿತಿ ಮನರಂಜನೆಯ ಮಹಾಪೂರ. ಬಾನುಲಿಯ ಹುಟ್ಟು ಬೆಳವಣಿಗೆ, ವಿಶ್ವಾಸಾರ್ಹತೆ, ಸಾಮುದಾಯಿಕ ಒಳಗೊಳ್ಳುವಿಕೆ, ವಿಪತ್ತು ನಿರ್ವಹಣೆಯ ಸಂದರ್ಭದಲ್ಲಿ ರೇಡಿಯೋದ ಜವಾಬ್ದಾರಿ, ಆಧುನಿಕ ಜಗತ್ತಿನಲ್ಲಿ ಬದಲಾದ ಸ್ವರೂಪದಲ್ಲಿ ರೇಡಿಯೋ ಮಾಧ್ಯಮ, ಸವಾಲುಗಳು ಹಾಗೂ ಭವಿಷ್ಯ, ಈ ಕುರಿತು ಮಾಧ್ಯಮ ತಜ್ಞರೊಂದಿಗೆ ಮಾತುಕತೆ ಮಾಹಿತಿ. ಆಕಾಶವಾಣಿಯ ಮಹಾನಿರ್ದೇಶಕರು ಹಾಗೂ ಪ್ರಸಾರ ಭಾರತಿಯ ಮುಖ್ಯಸ್ಥರೊಂದಿಗೆ ನೇರ ಸಂವಾದ. ಈ ಎಲ್ಲ ಅರ್ಥಪೂರ್ಣ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ ಆಕಾಶವಾಣಿಯ ಕರ್ನಾಟಕ ಜಾಲದಲ್ಲಿ. ರೇಡಿಯೋ ಆಂಡ್ ಟ್ರಸ್ಟ್, ತಪ್ಪದೇ ಕೇಳಿ ಆಕಾಶವಾಣಿ. ಫೆಬ್ರವರಿ 13 ಭಾನುವಾರ ವಿಶ್ವ ರೇಡಿಯೋ ದಿನ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ ವಾಣಿ ಗ್ರಾಮಾಂತರಂಗ. ಗ್ರಾಮಾಂತರಂಗ ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಮನೆ ಕಟ್ಟಲು ಕಾರು ಕೊಳ್ಳಲು ಉದ್ದಿಮೆ ವ್ಯವಹಾರ ಬೆಳೆಸಲು ಸುಕೋ ಬ್ಯಾಂಕ್ ಲೋನ್ ಉತ್ಸವ ಕೇವಲ 9.5% ಬಡ್ಡಿ ದರದಲ್ಲಿ ಮಾತ್ರ. 9.5% ಬಡ್ಡಿ ಒಂದೇ ದಿನದಲ್ಲಿ ಮಂಜೂರಾತಿ. ಸುಕೋ ಬ್ಯಾಂಕ್ ಲೋನ್ ಉತ್ಸವ. ರೈತ ಬಾಂಧವರೇ, ಈ ದಿನ ನಾವು ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆ ಬೇಸಾಯ ಕುರಿತು ಶ್ರೀ ಪಿ ಈರಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣಂತೆ. ನಂತರ ಹವಾಮಾನ ವರದಿ ಮತ್ತು ರೈತರಿಗೆ ಸಲಹೆ ಇವೆಲ್ಲ ಕೇಳೋಕ್ಕಿಂತ ಮುನ್ನ ಕೆಲವೊಂದು ಕೃಷಿ ಪ್ರಕಟಣೆಗಳನ್ನು ಕೇಳ್ಕೊಂಡು ಬಂದ್ಬಿಡೋಣ. ಕಿಸಾನ್ ಭಾಯಿಯೋ ಎಂಬ ಬಹನು ಆಪ್ಕೆ ಧ್ಯಾನ ಮೇ ಹೋಗಾ, ಹಮಾರಿ ಸರ್ಕಾರ ನೇ ಇಸ್ ಖರೀಫ್ ಮೌಸಮ್ ಸೇ ಏಕ್ ನಯಿ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಲಾಗೂ ಕಿ ಹೈ, जिसमें किसानों को बहुत कम प्रीमियम देना है. ये जो खरीफ का भी फसल आया है उसमें किसी भी फसल के लिए 2% है, रबी में 1.5% है और बागवानी और वाणिज्यिक फसलों के लिए प्रीमियम दर अधिकतम 5% है. ज़्यादातर राज्य सरकारों ने खरीफ फसलों का बीमा कराने की अंतिम तिथि 31 जुलाई 2016 तय की है. आप सभी किसान भाइयों से मेरी विनती है कि आप अपने निकटतम बैंक, कृषि सहकारी समिति या बीमा एजेंट के माध्यम से अपने फसलों का बीमा अंतिम तिथि के अंदर अवश्य कराएं. 31 जुलाई अंतिम तिथि है. मेरी विनती है कि निश्चित रूप से उसके पहले आप अपने फसल का बीमा जरूर कराएं. ये आज़ादी के बाद मैं समझता हूं कि देश के किसान भाइयों के कल्याण के लिए सबसे बड़ी योजना है. इस योजना से वंचित न रहें, आप अवश्य 31 जुलाई के पहले अपने फसल का बीमा करा लें. प्रिय किसान भाइयों और बहनों, मैं केंद्रीय कृषि एवं किसान कल्याण मंत्री राधा मोहन सिंह बोल रहा हूं. आपको मालूम होगा कि मोदी सरकार ने, कृषि मंत्रालय ने किसानों के कल्याण के लिए कई योजनाएं चलाई हैं. उसमें से एक है सॉयल हेल्थ कार्ड. इस योजना में पहले मिट्टी के नमूनों की जांच होती है, फिर खेत में खाद और अन्य पोषक तत्व डालने की मात्रा बताई जाती है. इससे लागत खर्च कम होता है, पैदावार बढ़ता है, मिट्टी की स्थिति भी अच्छी रहती है। सरकार देश के सभी किसानों को सॉयल हेल्थ कार्ड बांट रही है। आप भी अपने खेत का सॉयल टेस्ट कराकर अपना सॉयल हेल्थ कार्ड बनवाए, यह आपकी मिट्टी के सेहत के लिए जरूरी है। सॉयल हेल्थ कार्ड बनाने के लिए अपने जिला के कृषि पदाधिकारी या अन्य राज्य सरकार के जो कृषि अधिकारी हैं, कर्मी हैं, उनसे संपर्क करें। सॉयल टेस्ट लैब भी बगल में हो तो वहां संपर्क करें। धन्यवाद। ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ, ಜನ ಸಹಕಾರದ ಶಕ್ತಿಯೊಂದಿಗೆ ನುಗ್ಗುತ್ತ ಮುಂದೆ ನಡೆಯೋಣ, ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ, ನಾವೆಲ್ಲ ಸೇರಿ ಏಳಿಗೆ ಸೂರ್ಯ ಮೂಡುವ ದೂರದ ಆನಲದಿಂದ ಬಯಲಿನ ವರೆಗೆ, ಹಿಮ ಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರಿಗೆ, ಶ್ವೇತ ಕ್ರಾಂತಿ ಹಸಿರು ಕ್ರಾಂತಿ ಗ್ರಾಮ ವಿಕಾಸದ ಮಾತು, ಹಗಲಿರುಳು ಎನ್ನದೆ ಏಕತೆಯೇ ಧರ್ಮವಾಯಿತು, ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಎಲ್ಲರೂ ಮುಂದೆ ಬಂದರು, ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. ಪ್ರಿಯ ಕಿಸಾನ್ ಭಾಯಿಯೋ ಬಹನೋ, ಮೈ ಕೇಂದ್ರೀಯ ಕೃಷಿ ಏನ್ ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ ಹೂ. ಆಪ್ಕೋ ಮಾಲೂಮ್ ಹೋಗಾ ಕಿ ಮೋದಿ ಸರ್ಕಾರ ನೇ ಔರ್ ವಿಶೇಷ ಕರ್ಕೆ ಪ್ರಧಾನ ಮಂತ್ರಿ ಜೀ ನೇ ಸ್ವಯಂ ಪಹಲ್ ಕರ್ಕೆ ಕಿಸಾನೋ ಕೆ ಕಲ್ಯಾಣ ಕೆ ಲಿಯೆ ಕೈ ಯೋಜನಾಯೆ ಚಲಾಯಿ. ಆಜಾದಿ ಕೆ ಬಾದ್ ಸಬ್ಸೆ ಬಡಿ ಔರ್ ಅಚ್ಛಿ ಯೋಜನಾ ಏಕ್ ಚಲಿ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಬಾರಿಶ್ ನ ಹೋನೆ, ಸೂಖಾ ಪಡನೆ, ಅನ್ಯ ಪ್ರಾಕೃತಿಕ ಆಪದಾಓ ಮೇ ಫಸಲೋ ಕೆ ಮಾರೆ ಜಾನೆ ಕಿ ಸ್ಥಿತಿ ಮೇ ಕಿಸಾನೋ ಕೋ ಭಾರಿ ನುಕ್ಸಾನ್ ಸೇ ಬಚಾನೆ ಕೆ ಲಿಯೆ ಹಮ್ನೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಕಿ ಶುರುವಾತ್ ಕಿ ಹೈ. ಇಸ್ಮೇ ಫಸಲ್ ಬಿಮಾ ಪ್ರೀಮಿಯಮ್ ರೇಟ್ ಬಹುತ್ ಕಮ್ ರಖಾ ಗಯಾ ಹೈ, ಖರೀಫ್ ಕೆ ಲಿಯೆ ಅಧಿಕತಮ 2%, ರಬ್ಬಿ ಕೆ ಲಿಯೆ 1.5%. ಇಸ್ ಯೋಜನಾ ಕೆ ತಹತ್ ಫಸಲೋ ಕೆ ನುಕ್ಸಾನ್ ಕಾ ಪತಾ ಲಗಾನೆ ಕೆ ಲಿಯೆ ನಯಿ ಟೆಕ್ನೋಲಜಿ ಕಾ ಇಸ್ತೇಮಾಲ್ ಭಿ ಕಿಯಾ ಜಾಯೆಗಾ, ಜಿಸ್ಸೇ ನುಕ್ಸಾನ್ ಕಿ ಪೂರಿ ಭರ್ಪಾಯಿ ಹೋ ಔರ್ ಕಿಸಾನೋ ಕೋ ಮುಆವಜಾ ಶೀಘ್ರ ಮಿಲೆ. ಮೇರಾ ಆಪ್ಸೆ ಅನುರೋಧ ಹೈ ಕಿ ಆಪ್ ಜರೂರ್ ಫಸಲ್ ಬಿಮಾ ಕರಾಯೆ. ಜಿಲ್ಲಾ ಕೃಷಿ ಪದಾಧಿಕಾರಿ, ಜಿಲ್ಲಾ ಸಹಕಾರಿತಾ ಪದಾಧಿಕಾರಿ, ಕೃಷಿ ಬಿಮಾ ಏಜೆಂಟೋ ಸೇ ಸಂಪರ್ಕ್ ಕರೇ ಔರ್ ಅಪ್ನಿ ಫಸಲ್ ಕಾ ಬಿಮಾ ಜರೂರ್ ಕರಾಯೆ. ಧನ್ಯವಾದ. Ginger pineapple kiwi turmeric cry so healthy vegetables fruits and buckwheat enjoy organic treat of northeast come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms mission organic value chain development for northeastern region farmers happy people healthy किसान भाइयों एवं बहनों, मैं कृषि एवं किसान कल्याण मंत्री राधा मोहन सिंह बोल रहा हूँ. आपको मालूम होगा कि भारत सरकार के कृषि मंत्रालय ने किसानों के कल्याण के लिए कई योजनाएं चलाई हैं, जिसमें एक राष्ट्रीय खाद्य सुरक्षा मिशन है, जिसके तहत दलहन उत्पन्न बढ़ाने के लिए पूरे देश में इस मिशन को चलाया जा रहा है. इसके तहत किसानों को सभी दलहनी फसलों के बढ़िया बीज खरीदने पर 25 रुपये प्रति किलो की दर से अनुदान दिया जा रहा है. यानी बीज की कीमत यदि 75 रुपया प्रति किलो है तो आपसे सिर्फ 50 रुपये लिए जाएंगे. नई तकनीक से दाल की फसल उगाने के लिए 12,500 रुपये प्रति हेक्टेयर तक का अनुदान भी मोदी सरकार दे रही है और स्पेयर प्लांटर थ्रेसर रोटावेयर जैसे कृषि यंत्रों की खरीद पर भी हमारी सरकार की ओर से 50% का अनुदान दिया जा रहा है. कीटों फफूंदी नाशक दवाओं जिप्सम आदि के खरीद पर भी अनुदान दिया जा रहा है. कृपया आप अपने जिला कृषि पदाधिकारी से अवश्य संपर्क करें. धन्यवाद. Ginger pineapple cardamom kiwi turmeric cry so healthy vegetables fruits and buckwheat enjoy organic treat of northeast come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms mission organic value chain development for northeastern region farmers happy people healthy ಕೃಷಿಕರೇ, ಇದೀಗ ತರಕಾರಿ ಬೆಳೆ ಬೇಸಾಯ ಕುರಿತು ಶ್ರೀ ಪಿ ಈರಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣಂತೆ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಪಿ ಈಶಣ್ಣ. ಇವರು ಕೆಂಚಟನಹಳ್ಳಿ ಗ್ರಾಮದವರು. ಕೆಂಚಟನಹಳ್ಳಿ ಗ್ರಾಮ ಹಗರಿಬೊಮ್ಮನಳ್ಳಿ ತಾಲೂಕಿನಲ್ಲಿ ಬರ್ತದೆ. ಹೊಸಪೇಟೆಯಿಂದ ಹೋಗುವಾಗ ಮತ್ತು ಬೊಮ್ಮನಳ್ಳಿಯಿಂದ ಬರುವಾಗ ಮಧ್ಯೆ ಆ ದಾರಿಯಲ್ಲಿ ಒಂದು ಬೋರ್ಡ್ ಇದೆ, ತರಕಾರಿಯ ನಾಡು ಕೆಂಚಟನ ಹಳ್ಳಿ ಅಂತ. ಈ ತರಕಾರಿಯ ನಾಡಿನಿಂದ ಬಂದಿರತಕ್ಕಂಥ ಈಶಣ್ಣವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಈಶಣ್ಣ. ಈ ನಿಮ್ಮ ಊರಿನ ವಿಶೇಷತೆ ಏನು? ತರಕಾರಿಯ ನಾಡು ಅಂತ ಒಂದು ಬೋರ್ಡ್ ಹಾಕಿಕೊಳ್ಳುವಷ್ಟು ಫೇಮಸ್ ಆಗಿದೆ, ತುಂಬ ಜನಪ್ರಿಯವಾಗಿದೆ. ಇಲ್ಲ, ನಿಮ್ಮ ಊರಿನ ವಿಶೇಷತೆ ಏನು? ಎಲ್ಲರೂ ತರಕಾರಿ ಬೆಳೆಯೋದಕ್ಕೆ ತರಕಾರಿ ನಾಡು ಅಂತಂದು ಹೇಳಿದ್ದಾರೆ. ಯಾಕೆ ಇಡೀ ಗ್ರಾಮದ ರೈತರು ತರಕಾರಿಗೆ? ಈಗ ನಮ್ಮ ಎ ಪಿ ಎಂ ಸಿ ಹತ್ರ ಆಗ್ತದ್ರಿ, ಹೊಸಪೇಟೆ ಅಗ್ರಬೊಮ್ಮನಹಳ್ಳಿ. ಆಮೇಲೆ ನಮಗೆ ಮಾರ್ಕೆಟಿಂಗ್ ಸೌಲಭ್ಯ ಚೆನ್ನಾಗಿದೆ. ಭೂಮಿಗಳು ಸ್ವಲ್ಪ ಸ್ವಲ್ಪ 2 ಎಕರೆ 3 ಎಕರೆ ಈ ಥರ ಇರೋದು, ಎಲ್ಲ ಸಣ್ಣ ರೈತರು, ಚಿಕ್ಕ ರೈತರು, ಚಿಕ್ಕ ರೈತರು, ಚಿಕ್ಕ ಹಿಡುವಳಿದಾರರು, ಚಿಕ್ಕ ಹಿಡುವಳಿದಾರರು. ಹಂಗಾಗಿ ತರಕಾರಿ ಬೆಳೆನ ಅಂತಂದು ಎಲ್ಲರೂ ತರಕಾರಿ ಬೆಳೆದ ತರಕಾರಿ ಬೆಳೆದು. ಈಗ ತರಕಾರಿ ಬೆಳೆ ಲಾಭದಾಯಕನಾ ಅಂತೀನ ನಿಮ್ಮ ಪ್ರಕಾರ? ಲಾಭದಾಯಕ ಐತ್ರಿ, ರೇಟ್ ಇಲ್ಲ ಅಂದ್ರೆ ನಾವು ಲೇಬರ್ ಖರ್ಚು ಆಗಲ್ಲ. ಓಹೋ ಹೋ ಹೋ. ಈಗ ನಾನು ನಿಮ್ಮನ್ನು ಗಮನಿಸಿದ ಹಾಗೆ ನಾನು ನಿಮ್ಮ ರೇಷ್ಮೆ ಈ ತೋಟಕ್ಕೂ ಬಂದಿದ್ದೆ. ಈಗ ನೀವು ರೇಷ್ಮೆಗೆ ಪರಿವರ್ತನೆ ಆಗಿದೆ? ನಾವು ರೇಷ್ಮೆಗೆ ಹೋಗಿದ್ದೀರಿ. ಈ ರೇಷ್ಮೆ ಬೆಳೆಗೆ ಯಾವಾಗ್ಲಿಂದ ಬಂದ್ರಿ, ಯಾಕೆ ಬಂದ್ರಿ? ಈ ನಮಗೆ ತರಕಾರಿ ಹಾಕಿ ಹಾಕಿ ಟೊಮೆಟೊ ಅವೆಲ್ಲ ಬೆಳೀತಾ ಇದ್ವಿ ಅಲ್ಲಿ ಸರ್, ಎಲ್ಲ ರೇಟ್ ಸಿಗ್ಲಿಲ್ದಂಗೆ ಆಗ್ಬಿಟ್ವು. 100 ರೂಪಾಯಿ ಕೆಜಿ 2 ರೂಪಾಯಿ ಕೆಜಿ ಟೊಮೆಟೊ ಆದಾಗ್ಲಿಂದ ಈ ತರಕಾರಿ ಯಾವ ರೇಟ್ ಸಿಗ್ತಾ ಇರಲಿಲ್ಲ ನಾವು ಬೆಳೆದಾಗ. ಹಂಗಾಗಿ ರೇಷ್ಮೆಗೆ ಹೋಗ್ಬಿಡೋಣ ಅಂತಂದು ರೇಷ್ಮೆಗೆ ಹೋದ್ವಿ. ಈಗ 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಈಗ ನಿಮಗೆ ಈ ಹಿಂದೆ ಬೆಳೀತಾ ಇದ್ದಂಥ ತರಕಾರಿ ಬೆಳೆಗಳಿಗೂ ಅದರಿಂದ ನೀವು ಪಡಿತಾ ಇರತಕ್ಕಂಥ ಲಾಭಕ್ಕೂ ಈಗ ನೀವು ರೇಷ್ಮೆ ಆರಂಭ ಮಾಡಿದ್ದೀರಿ, ರೇಷ್ಮೆ ಗೂಡು ಇದನ್ನೆಲ್ಲ ಮಾರ್ಕೆಟಿಗೆ ಹೋಗ್ತೀರಿ, ಆರಂಭ ಮಾಡಿದ್ದೀರಿ, ಈಗ ನಿಮಗೆ ಹೇಗೆ ಸುಧಾರಣೆ ಆಗಿದೆ ಅನಿಸ್ತಾ ಇದೆಯಾ ಆರ್ಥಿಕವಾಗಿ? ಈಗ ಸ್ವಲ್ಪ ಪರವಾಗಿಲ್ಲ ಸರ್, ರೇಷ್ಮೆದು ಚೆನ್ನಾಗಿ ಬರ್ತಾ ಇದೆ. ಈ ತರಕಾರಿ ಹೋಲಿಸಿದ್ರೆ ರೇಷ್ಮೆ ಚೆನ್ನಾಗೈತೆ. ರೇಷ್ಮೆ ಚೆನ್ನಾಗಿದೆ. ತರಕಾರಿ ರೇಟ್ ಇದ್ರೆ ತರಕಾರಿ ಚೆನ್ನಾಗಿ, ತರಕಾರಿ ರೇಟ್ ಇಲ್ಲ ಅಂದ್ರೆ ರೇಷ್ಮೆನೇ ಚೆನ್ನಾಗಿ. ಈ ಏರುಪೇರನ್ನು ನೀವು ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ರೈತರು ಯಾಕೆ ಯೋಚನೆ ಮಾಡಲ್ಲ ಅಂದರೆ ಮಾರುಕಟ್ಟೆಗೆ ಅನುಗುಣವಾಗಿ ನೀವು ಯಾಕೆ ಬೆಳೆಗಳನ್ನು ಬೆಳೆಯೋದಿಲ್ಲ? ಇಲ್ಲ ಸರ್, ಅದು ಇರೋದೇ ಹಂಗೆ, ಎಲ್ಲರೂ ಒಬ್ರು ಹಾಕಿದ್ರೆ ಎಲ್ಲರೂ ಹಾಕಿಬಿಡ್ತಾರಲ್ಲ. ಅದೇ ತಪ್ಪು ಅಂತ ಅನ್ಸಲ್ವಾ? ಎಲ್ಲರೂ ಹಂಗೆ ಬೆಳೆಯೋದು. ಈಗ ಉತ್ಪನ್ನ ಜಾಸ್ತಿ ಇದೆ, ಮಾರುಕಟ್ಟೆಯಲ್ಲಿ ಬೆಲೆ ಕಮ್ಮಿ ಆಗ್ಬಿಡುತ್ತೆ, ಬೆಳೆವತ್ತನೇ ರೇಟ್ ಇರ್ತೈತಿ. ಏನು ಮಾಡ್ತಾರೆ ಅಂದರೆ ನಮ್ಮ ರೈತರು, ಓ ಈಗ ಬೆಲೆ ಚೆನ್ನಾಗಿದೆ ಅಂತ, ಅಲ್ಲಿ ಬೆಳೆ ಇರಲ್ಲ ಅವ್ರ ಹತ್ರ ಆ್ಯಕ್ಚುಲಿ, ಈಗ ಇವರೆಲ್ಲ ಹೆಚ್ಚಾಗಿ ಬೆಳೆಸಿಬಿಡ್ತಾರೆ. ಈ ಬೆಳೆ ಬಂದಾಗ ಅಲ್ಲಿ ರೇಟ್ ಬಿದ್ದೋಗ್ಬಿಡ್ತದೆ. ಹಂಗಾಗಿ ನಾವು ರೇಷ್ಮೆಗೆ ಹೋದೆ. ಈಗ ನಿಮಗೆ ರೇಷ್ಮೆ ಅದು ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ಕೆಲಸ ಅದು ಆ್ಯಕ್ಚುಲಿ ರೇಷ್ಮೆ ಬೆಳೆಗಾರರು. ಹೌದು. ಅಂದರೆ ಹಿಪ್ಪುನೇರಳೆಯ ಬೆಳೆಸೋದು ಮತ್ತು ರೇಷ್ಮೆ ಮೊಟ್ಟೆಗಳನ್ನು ತಂದು ಅದನ್ನು ಆರೈಕೆ ಮಾಡೋದು, ಅವುಗಳಿಗೆ ಮೇವನ್ನು ಹಾಕೋದು, ಹಿಪ್ಪುನೇರಳೆಯನ್ನು ಹಾಕೋದು ಮತ್ತು ಅವುಗಳನ್ನು ಕಾಪಾಡಿಕೊಂಡು ಹೋಗೋದು, ಇದು ತುಂಬ ಸೂಕ್ಷ್ಮ ಇದೆ. ಇದಕ್ಕೆಲ್ಲ ತರಬೇತಿ ಬೇಕಿತ್ತು ಅಲ್ವಾ ನಿಮಗೆ? ಬೇಕಿತ್ತು. ಮತ್ತು ಹೇಗೆ ತೊಗೊಂಡ್ರೆ ನೀವು ಇದೆಲ್ಲ? ಹ್ಞೂ ತೊಗೊಂಡಿದ್ದೀವಿ ಸರ್. ಹ್ಞೂ ಹ್ಞೂ. ಎಲ್ಲೆಲ್ಲಿ ತೊಗೊಂಡ್ರಿ? ಡೆಮಾಸೆಟ್ರು ಹೇಳ್ತಾರೆ ಸರ್, ಟ್ರೈನಿಂಗ್ ಐತೆ ಅಂತ. ಟ್ರೈನಿಂಗ್ ಹೋಗ್ಬೇಕು. ಯಾರು ಹೇಳ್ತಾರೆ ನಿಮಗೆ? ಅಲ್ಲಿ ಅಗ್ರಬೊಮ್ಮನಹಳ್ಳಿ ಅಗ್ರಬೊಮ್ಮನಹಳ್ಳಿ ಹಾಲಪ್ಪ ಸರ್ ಅಂತ ಇದ್ದಾರೆ. ಹಾಲಪ್ಪ ಅವರು ಅವರು ಸರ್ಕಾರಿ ಅಧಿಕಾರಿ? ಸರ್ಕಾರಿ ಅಧಿಕಾರಿ ಸರ್. ರೇಷ್ಮೆ ಇಲಾಖೆಗೆ? ರೇಷ್ಮೆ ಇಲಾಖೆ. ರೇಷ್ಮೆ ಇಲಾಖೆ. ಅವ್ರು ಹೇಳ್ತಾರೆ ನಾವು ಹೋಗ್ಬೇಕು. ನಮ್ಮ ಮನೆಯಲ್ಲಿ ಹೋಗಿ ಬಂದರು. ಯಾವಾಗ ಹೋಗಿದ್ರಿ ಈ ತರಬೇತಿಗೆ? ತರಬೇತಿಗೆ ಈಗ ನಾವು ಹಾಕೋದಕ್ಕಿಂತ ಮುಂಚೆ ಒಂದ್ಸರಿ ಹೋಗಿದ್ವಿ, ಹಾಕಿದ್ಮೇಲೆ ಒಂದ್ಸರಿ ಹೋಗಿದ್ವಿ. ಸರ್ ನಿಮಗೆ ತಲೆಗೆ ಬಂದಿತ್ತು ರೇಷ್ಮೆನೇ ಬೆಳಿಬೇಕು ಅಂತ? ನಮ್ಮೂರಲ್ಲಿ ಒಬ್ರು ಬೆಳೆದ್ರು. ಓಹೋ. ಹಂಗಾಗಿ ರೇಟ್ ಚೆನ್ನಾಗಿತ್ತು, ಅದು ಅದನ್ನ ಹಾಕಿದ್ರೆ ಚೆನ್ನಾಗಿ ಅನಿಸ್ತು ನಮಗೆ, ಹಂಗಾಗಿ ಅದನ್ನ ಹಾಕಿದ್ವಿ ಸರ್. ಈಗ ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ರಿ ನೀವು ಹಿಪ್ಪುನೇರಳೆ ಬೆಳಿತೀವಿ? ಈಗ ನಾವು 3.5 ಎಕರೆಯಲ್ಲೇ ಇದೆ ಸರ್. 3.5 ಎಕರೆ? 3.5 ಎಕರೆ. ಅಷ್ಟು ಸ್ವಂತ ಭೂಮಿನ? ಇಲ್ಲ ಸರ್, ಎಲ್ಲ ಲೀಸಿಗೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಲೀಸಿಗೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಒಂದು 2 ಎಕರೆ 3 ಎಕರೆ ರೇಷ್ಮೆಯನ್ನು ಬೆಳಿಬೇಕು ಅಂದರೆ, ಹಿಪ್ಪುನೇರಳೆ ಬೆಳಿಬೇಕು, ರೇಷ್ಮೆ ಗೂಡನ್ನೆಲ್ಲ ಇದು ಮಾಡಬೇಕು ಅಂದರೆ ಆರಂಭದಲ್ಲಿ ಏನು ಖರ್ಚು ಬರ್ತದೆ? ಈಗ ನಾವು ಅಗಿ ತರ್ಬೇಕು ಸರ್, 4 ರೂಪಾಯಿಗೆ ಒಂದು ಅಗಿ ಸಿಗ್ತವೆ. ಅಗಿ ತಂದು ನಾಟಿ ಮಾಡ್ತೀವಿ. ನಾಟಿ ಮಾಡಿಂದ ಒಂದು 5 ರಿಂದ 6 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಅಷ್ಟರೊಳಗೆ ನಾವು ಬಿಲ್ಡಿಂಗ್ ತಗೋಬೇಕು. ಬಿಲ್ಡಿಂಗ್ ಮಾಡ್ಕೋ? ಬಿಲ್ಡಿಂಗ್ ಮಾಡ್ಕೋಬೇಕು. ಯಾವ ಅಂದರೆ ರೇಷ್ಮೆ ಮನೆ? ರೇಷ್ಮೆ ಮನೆ ಮಾಡ್ಬೇಕು. ಓಹೋ. ರೇಷ್ಮೆ ಮನೆಗೆ ಸರ್ಕಾರದಿಂದ 3 ಲಕ್ಷ ಕೊಡ್ತದೆ. ಹೌದಾ? ಹೆಚ್ಚಳ ಆಗಿದೆ. ಹ್ಞೂ, ಹೆಚ್ಚಳ ಆಗಿದೆ. ಫಸ್ಟ್ 1,37,500 ಇತ್ತು ಸರ್, ಈಗ 3 ಲಕ್ಷ ಮಾಡಿದೆ. ಅಂದರೆ ಈ ರೇಷ್ಮೆ ಗೂಡು ಮನೆ ಇದೆ ಅಲ್ವಾ, ರೇಷ್ಮೆ ಮನೆಗೆ ಅದಕ್ಕೆ ಅಳತೆ ಇದೆಯಾ, ಇಷ್ಟು ಅಳತೆ ಮನೆ ಇರಬೇಕು ಹಾಗೆ? ಹ್ಞೂ ಹೌದು ಸರ್. 57 ಉದ್ದ ಇರುತ್ತೆ ಸರ್, ಅಗಲ 21 ಅಡಿ ಇರುತ್ತೆ ಸರ್. ಅಷ್ಟು ಮಾಡಿದರೆ 3 ಲಕ್ಷ ಕೊಡ್ತಾರೆ ಸರ್. 3 ಲಕ್ಷ ಕೊಡ್ತಾರೆ. ಈಗ ನೀವು ಈ ರೇಷ್ಮೆ ಮನೆ ಮಾಡಿಕೊಂಡು ಹುಳ ತರೋದಕ್ಕಿಂತ ಅಂದರೆ ರೇಷ್ಮೆ ಮೊಟ್ಟೆಗಳನ್ನು ತರೋದಕ್ಕಿಂತ ಮುಂಚಿತವಾಗಿ ಹಿಪ್ಪುನೇರಳೆ ಬೆಳೀತಿರಲ್ವಾ, ಈ ಹಿಪ್ಪುನೇರಳೆ ಆರೈಕೆ ಹೇಗೆ ಮಾಡಬೇಕು? ಏನಾದರೂ ಅದಕ್ಕೆ ಕಾಯಿಲೆಗಳು ಬರ್ತವ, ರೋಗಗಳು ಬರ್ತದ? ಬರ್ತವೆ ಸರ್, ಗಂಟು ರೋಗ ಅಂತ ಬರುತ್ತೆ, ರಸ ಏರ ಹುಳ ಬರುತ್ತೆ ಸರ್. ಅವಕ್ಕೆಲ್ಲ ಒಂದು ಔಷಧ ಸ್ಪ್ರೇ ಮಾಡೋದು ಅಷ್ಟೇ, ಮತ್ತೆ ಏನು ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಇದಕ್ಕೆ ರಾಸಾಯನಿಕ ಏನು ರಾಸಾಯನಿಕ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು, ರಾಸಾಯನಿಕ ಯೂಸ್ ಮಾಡಂಗಿಲ್ಲ. ರೇಷ್ಮೆ ಹುಳುಗಳಿಗೆ ನೀವು ಮೇವು ಹಾಕ್ಬೇಕಾಗುತ್ತೆ, ಮೇವು ಹಾಕಿ, ಹಾಗಾಗಿ ರಾಸಾಯನಿಕ ಬಳಕೆ ಮಾಡಿರ್ತಕ್ಕಂಥ ತಪ್ಪಲ ಅದಕ್ಕೆ ಹಾಕಂಗಿಲ್ಲ, ಹಾಕಿದ್ರೆ ಹುಳ ಎಲ್ಲ ಸತ್ತೋಗ್ಬಿಡ್ತದೆ. ಸೊ ಒಟ್ಟಾಗಿ ಸಾವಯವದಲ್ಲೇ ನೀವು ಸಾವಯವದಲ್ಲೇ ಬೆಳೀತಾ ಇದ್ದೀವಿ. ಹಾಗಾದ್ರೆ ನೀವು ಈ ಹಿಂದೆಲ್ಲ ತರಕಾರಿ ಬೆಳೀತಾ ಇದ್ರಲ್ವಾ, ಆಗ ನೀವು ಭೂಮಿಗೆ ಒಳಸೂರಿಗಳೆಲ್ಲ ರಾಸಾಯನಿಕಗಳನ್ನು ಕೊಡ್ತಾ ಇದ್ರಿ, ಅಕ್ಕಪಕ್ಕದವರೆಲ್ಲ ಸ್ಪ್ರೇ ಮಾಡ್ತಿರ್ತಾರೆ ಔಷಧಿಗಳನ್ನೆಲ್ಲ, ಈಗ ಇದು ಏನು ಎಫೆಕ್ಟ್ ಆಗಿಲ್ವಾ ನಿಮಗೆ ಸ್ಟಾರ್ಟಿಂಗ್? ಈಗ ನಾವು ಸ್ಟಾರ್ಟಿಂಗ್ನಲ್ಲಿ ನಾವು ಫಸ್ಟ್ ನಮಗೆ ಗುರ್ತಾ ಇದ್ದಿಲ್ಲ ಸರ್, ನಾಟಿ ಮಾಡಿಬಿಟ್ಟಿವು. ನಾಟಿ ಮಾಡಿಂದ ನಮ್ಮದು ತರಕಾರಿ ಬೆಳೆದು ಬೆಳೆದು ನಾವು ಕೊಟ್ಟಿಗೆ ಗೊಬ್ಬರ ಕಡಿಮೆ ಆಗ್ತಿದ್ವಿ, ಬರೀ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಭೂಮಿ ಎಲ್ಲ ಈ ವಿಷ ಆಗಿಬಿಟ್ಟಿತ್ತು ಸರ್. ನಮ್ಮ ತಪ್ಪಲ ಹಾಕಿದ್ರೆ ಹುಳ ಎಲ್ಲ ಸತ್ತೋಗ್ಬಿಡ್ತಿದ್ವು. ಇದು ಮೊದಲಿಗೆ ಆಗಿದೆ? ಹಿಂಗೆ ಮೊದಲೇ ಆಗಿದ್ದಾರೆ ಸರ್, ಎರಡು ಮೂರು ಬೆಳೆ ಆ ಥರ ಆಗಿಬಿಟ್ಟು, ಇಲ್ಲ ಗಿಡ ಕಿತ್ತೋಗ್ಬಿಡೋಣ ಅನ್ನೋ ಲೆಕ್ಕಕ್ಕೆ ಆಗಿಬಿಟ್ಟಿದ್ವಿ. ಮತ್ತೆ ಇದು ಒಂದು ಆರ್ಗ್ಯಾನಿಕ್ ಬಂತು, ಅದ್ರ ಗೊಬ್ಬರ ಯೂಸ್ ಮಾಡಿರಿ, ಕೊಟ್ಟಿಗೆ ಗೊಬ್ಬರ ಹಾಕ್ರಿ, ಅದ್ರ ಜೊತೆಗೆ ಇದನ್ನ ಹಾಕ್ರಿ, ಜಲ್ದಿ ಕವರ್ ಆಗ್ತೈತೆ ಅಂತ ಹೇಳಿದ್ರು ಸರ್. ಅವಾಗ ಮಾಡಿದಾಗ್ಲಿಂದ ಈಗ ಚೆನ್ನಾಗಿ ಬರಾಗಿದೆ ಸರ್. ಅಂದ್ರೆ ಮೊದಲು ನೀವೇನು ಮೊಟ್ಟೆ ತಂದಿದ್ರಿ, ಹುಳ ಮಾಡಿದ್ರಿ, ಅದೆಲ್ಲ ಲಾಸ್ ಆಯ್ತು? ಅದೆಲ್ಲ ಲಾಸ್ ಆಯ್ತು. ಓಹೋ, ಮೂರು ಬೆಳೆ ಲಾಸ್ ಆಯ್ತು? ಮೂರು ಬೆಳೆ ಲಾಸ್, ಮೂರು ಬೆಳೆ ಲಾಸ್ ಆದ್ರು. ಓಹೋ, ಸೊ ಆ ನಂತರ ನೀವು ಸಾವಯವ ಹೋದಾಗ್ಲಿಂದ ಇವಾಗೆಲ್ಲ ಚೆನ್ನಾಗಿ ಬರಾಗುತ್ತೆ. ಸಾವಯವ ಅಂದ್ರೆ ಏನು ನೀವು ಕೊಡ್ತೀರಾ? ಓಕೆ, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಸರ್ ಫಸ್ಟು, ಆಮೇಲೆ ಈ ಪೋಷಣ ಅಂತ ಬರುತ್ತೆ ಸರ್, ಅದನ್ನ ಎಲೆಗಳಿಗೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡ್ತೇವೆ. ಅದೆಲ್ಲ ಈಗ ನಿಮಗೆ ಸುಲಭವಾಗಿ ಮಾರ್ಕೆಟಲ್ಲಿ ಸಿಗುತ್ತಾ? ಎಲ್ಲ ಮಾರ್ಕೆಟಲ್ಲಿ, ಎಲ್ಲ ಮಾರ್ಕೆಟ್, ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ಹತ್ತಿರದಲ್ಲಿ ಸಿಗುತ್ತಾ? ನೀವು ತುಂಬ ದೂರ ಹೋಗಿ ತರೋ? ಇಲ್ಲ ಇಲ್ಲ, ಹತ್ತಿರದಲ್ಲೇ ಸಿಗುತ್ತೆ, ಹತ್ತಿರದಲ್ಲೇ ಸಿಗುತ್ತೆ. ನಿಮಗೆ ಬಿಡುವುದಾಗ ಹೋಗಿ ಬಿಡುವುದಾಗ ಹೋಗಿ ತೊಗೊಂಬಂದು ಸ್ಪ್ರೇ ಮಾಡಿ ಇದು ಮಾಡೋದು. ಈಗ ನಿಮಗೆ ನೀವು ತರಕಾರಿಗಳಿಗೆಲ್ಲ ಹಾಕ್ತಾ ಇದ್ರಲ್ಲ ರಾಸಾಯನಿಕ ಒಳಸುರಿಗಳು, ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅದಕ್ಕಿಂತ ವೆಚ್ಚ ಈಗ ಕಡಿಮೆ ಅನಿಸ್ತದ? ಕಡಿಮೆ ಸರ್, ಕಡಿಮೆ ಇದೇ ಕಡಿಮೆ ಸರ್. ಇದು ಒಂದು ಸರಿ ಹಾಕಿದ್ರೆ 20 ವರ್ಷ ಬರುತ್ತೆ. ಒಂದು ಸಲ ಒಂದು ಸರಿ ಹಿಪ್ಪುನೇರಳೆ ನಾಟಿ ಮಾಡಿದ್ರೆ 20 ವರ್ಷ ಬರುತ್ತೆ. 20 ವರ್ಷದವರೆಗೂ ನೀವು ರೇಷ್ಮೆ ಬೆಳೆ ರೇಷ್ಮೆ ಬೆಳೆಯಬಹುದು ಸರ್? ಅದೇ ಗಿಡ, ಅದೇ ಗಿಡ 20 ವರ್ಷದವರೆಗೂ. ಮತ್ತೆ ಅವುಗಳನ್ನ ನಾಟಿ ಮಾಡೋದೇನಾಗತ್ತೆ? ಆಗತ್ತೆ ಇರಲ್ಲ, 20 ವರ್ಷ ಆದ್ಮೇಲೆ ಸಂಪೂರ್ಣ ತೆಗಿಬೇಕು, ಮತ್ತೆ ಬೇರೆ. ಈಗ ನಾನು ಗಮನಿಸಿದ ಹಾಗೆ ಹಗರಿಬೊಮ್ಮನಳ್ಳಿ ತಾಲೂಕು ಮತ್ತು ಈ ಕೂಡ್ಲಿಗೆ ತಾಲೂಕು ಎಲ್ಲವೂ ಸಹಿತ ಒಣ ಪ್ರದೇಶಗಳು, ಹೆಚ್ಚು ಮಳೆ ಬರೋದಿಲ್ಲ. ಸೊ ಈ ನೀರಿನ ಮೂಲಗಳು ಹೇಗಿದೆ ನಿಮಗೆಲ್ಲ? ನೀರು ಬೇಕಲ್ವ ಅದಕ್ಕೆಲ್ಲ? ನೀರು ಇರಬೇಕು ಸರ್. ಹೇಗಿದೆ ನೀರಿಂದ? ನಮಗೆ ಬೋರ್ವೆಲ್ ಆಯ್ತು ಸರ್. ಬೋರ್ ಇದೆ? ಬೋರ್ವೆಲ್ ಇದೆ. ಕೊಳವೆ ಬಾವಿ ಹಾಕ್ಸಿದ್ರಿ? ಕೊಳವೆ ಹಾಕ್ಸಿದೆ ಸರ್. ಡ್ರಿಪ್ ಮಾಡಿದ್ವಿ, ಹನಿ ನೀರಾವರಿ ಮಾಡ್ಕೊಂಡಿದ್ದೀವಿ. ನೀರಿನ ಮಿತ ಬಳಕೆಯನ್ನು ನೀವು ಮಾಡ್ತೀರಿ? ಮಾಡ್ತಾ ಇದ್ದೀವಿ ಸರ್. ಈಗ 1 ಎಕರೆಗೆ ಆಗದೆ 2 ಎಕರೆ ಆಗ್ತದೆ ಸರ್. ನೀರು ಕಟ್ಟಿದ್ರೆ 1 ಎಕರೆ ಆಗ್ತೈತಿ, ಅದೇ ಡ್ರಿಪ್ ನಾವು ಹನಿ ನೀರಾವರಿ ಮಾಡಿದ್ರೆ 2 ಎಕರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತಿ. ವೇಸ್ಟ್ ಆಗಿ ಕಟ್ಟೋದು, ಹರಿಸೋದು, ಕಾಲುವೆ ಥರ ನೀರು ಬಿಡೋದೆಲ್ಲ ನೀರು ವೇಸ್ಟ್ ಆಗ್ತದೆ. ಈಗ ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ರಿ, ಆ ಡ್ರಿಪ್ ಇರಿಗೇಷನ್ಗೆ ಈಗ ತುಂಬ ಖರ್ಚಾಗ್ತದ? ಎಲ್ಲ ರೈತರು ಅದನ್ನ ಮಾಡಲಿಕ್ಕೆ ಮುಂದಾಗಲ್ಲ. ಇಲ್ಲ, ಗವರ್ಮೆಂಟ್ ಕೊಡ್ತಾ ಇದೆ, ಸರ್ಕಾರನೇ ಅದಕ್ಕೆ ಸರ್ಕಾರನೇ ಕೊಡ್ತಾ ಇದೆ, ಸಹಾಯಧನ ಕೊಡ್ತಾ ಕೊಡ್ತಾರೆ. ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ತಗೊಳ್ತಾರೆ? ಎಕರೆಗೆ 60% ಕೊಡ್ತಾರೆ ಸರ್. ಅಂದಾಜು ಅಂದಾಜು ನಿಮ್ಗೆ ಎಷ್ಟು ಖರ್ಚು ಬರ್ತದೆ? ಈಗ ನಿಮ್ಮ 3.5 ಎಕರೆ ಹಿಪ್ಪುನೇರಳೆ ಬೆಳೀತಾ ಇದ್ರೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕು, ಹನಿ ನೀರಾವರಿ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ? 1.5 ಲಕ್ಷ ಬರ್ಬೋದು. 1.5 ಲಕ್ಷಕ್ಕೆ 60% ಕೊಡ್ತಾರೆ ಸರ್ಕಾರ, ಕೊಡುತ್ತೆ ಸರ್ಕಾರ, ಸರ್ಕಾರ ಸಹಾಯಧನ. ಸಹಾಯ ಇನ್ನುಳಿದ ನೀವು ನೀವು 3.5 ಎಕರೆಗೂ ಹನಿ ನೀರಾವರಿ ಮಾಡ್ತಾರೆ? ಹನಿ ನೀರಾವರಿ ಮಾಡಿ. ಈಗ ನೀರು ನಿಮಗೆ ಮಿತವಾಗಿ ಹೋಗುತ್ತೆ? ಮಿತವಾಗಿ ಹೋಗ್ತದೆ ಸರ್. ಎಲ್ಲೂ ವೇಸ್ಟ್ ಆಗೋದಿಲ್ಲ? ವೇಸ್ಟ್ ಆಗೋದಿಲ್ಲ. ಗಿಡಕ್ಕೆ ಎಷ್ಟು ಬೇಕು? ಎಷ್ಟು ಬೇಕು ಅಷ್ಟು ನೇರವಾಗಿ ಬೇರಿಗೆ ಹೋಗುತ್ತೆ ಅದು? ಬೇರಿಗೆ ಹೋಗ್ತೈತೆ. ಓಹೋ, ಈಗ ನೀರಿನ ಮಿತ ಬಳಕೆ ಮಾಡ್ಕೊಂಡಿರೋದ್ರಿಂದ ನಿಮಗೆ ವರ್ಷಪೂರ್ತಿ ನೀರು ಇರ್ತದೆ? ವರ್ಷಪೂರ್ತಿ ನೀರು ಇರ್ತೈತೆ. ಓಹೋ, ಸೊ ಈಗ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದೀರಿ? ಬಗೆಹರಿಸ್ಕೊಂಡಿದ್ದೀವಿ. ಮತ್ತೆ ತರಕಾರಿಗಳನ್ನ ಬೆಳೆಸ್ತಾ ಇರುವಾಗ ರಾಸಾಯನಿಕ ಒಳಸುರಿಗಳನ್ನೆಲ್ಲ ಕೊಡ್ತಿದ್ರಿ, ಅದು ಖರ್ಚು ಹೆಚ್ಚಾಗ್ತಾ ಇತ್ತು, ಈಗ ಅದರಿಂದ ಖರ್ಚು ಕಡಿಮೆ ಮಾಡ್ತಾರೆ. ಸೊ ಈಗ ನಿಮಗೆ ರೇಷ್ಮೆ ಬೆಳೆಗೆ ಸುಗಮದ ದಾರಿಯನ್ನು ಹಾಕೊಂಡಿದ್ರಿ. ಈಗ ನೀವು ರೇಷ್ಮೆ ಮೊಟ್ಟೆಗಳನ್ನೆಲ್ಲ ಎಲ್ಲಿಂದ ತರ್ತೀರಿ? ನಾವು ಕೂಡ್ಲಿಗಿಲಿಂದ ತರ್ತೀವಿ ಸರ್. ಆಮೇಲೆ ಇಲ್ಲ ತಂಬ್ರಳೆ ಅಂತ ಐತೆ ಸರ್, ಚಾಕಿ ಸೆಂಟ್ರ್, ಅವ್ರು ಕೊಡ್ತಾರೆ. ಅಲ್ಲಿ ಹೇಗೆ ಅದು ನೀವು ಯಾವ ಪ್ರಮಾಣದಲ್ಲಿ ಅದಕ್ಕೆ ಯಾವ ಬೆಲೆ ಕೊಡ್ತಿರ್ತೀರಿ? ಹೇಗೆ ಅವರು ಮೊಟ್ಟೆ ತೊಗೊಂಬಂದು ಚಾಕಿ ಮಾಡ್ತಾರೆ ಸರ್? ಚಾಕಿ ಮಾಡಿ ನಮಗೆ 7ರಿಂದ 8 ದಿನಕ್ಕೆ ತೊಗೊಂಬಂದು ಕೊಡ್ತಾರೆ. ಫಸ್ಟ್ನೇ ಜ್ವರ, ಎರಡನೇ ಜ್ವರ ಬೋಗಿನ ತೊಗೊಂಬಂದು ಕೊಡ್ತಾರೆ ಸರ್ ಅವರು. ಓಹೋ, ಈ ಜ್ವರ ಅಂದ್ರೆ ಏನು? ಜ್ವರ ಅಂದ್ರೆ ಪರಿ ಬಿಡುತ್ತೆ ಸರ್, ಪರಿ ಬಿಡ್ತದೆ ಅದು, ಅದ್ರ ವಿಕಾಸ, ಅದು ವಿಕಾಸ, ರೇಷ್ಮೆ ಹುಳುವಿನ ವಿಕಾಸ, ವಿಕಾಸ, ಬೆಳವಣಿಗೆ ಹಂತಗಳು, ಬೆಳವಣಿಗೆ ಹಂತಗಳು ನಾಲ್ಕು ಹಂತ ಇರುತ್ತೆ ಸರ್, ನಾಲ್ಕು ನಾಲ್ಕು. ಈಗ ನಿಮ್ಗೆ ಅಲ್ಲಿ ಒಂದಂತ ಮುಗಿಸ್ಕೊಳ್ತಾರೆ, ಒಂದಂತ ಮುಗಿಸಿ ಎರಡನೇ ಹಂತಕ್ಕೆ ಹೋದಾಗ ತಗೊಂಡ್ಬಂದು ಕೊಡ್ತಾರೆ, ತಗೊಂಡು ಬರ್ತೀರಿ ನಾವು, ಮತ್ತೆ ಮೂರಂತ ಮುಗಿಸಿಬಿಟ್ರೆ ಆಯ್ತು ಸರ್. ಈಗ ರೇಷ್ಮೆ ಹುಳುಗಳಿಗೆ ರೇಷ್ಮೆ ಮನೆ ಮಾಡ್ಕೊಂಡಿದ್ರಿ ಅದಲ್ವಾ, ಅದರ ಆರೈಕೆ ತುಂಬ ಮುಖ್ಯ, ಅದು ಯಾವುದೇ ಬ್ಯಾಕ್ಟೀರಿಯಾಗಳು ಬರೋಂಗಿಲ್ಲ, ಹೊರಗಿನ ಯಾವುದೇ ಹುಳ ಉಪ್ಪಡೆಗಳು ಅದರ ಒಳಗಡೆ ಹೋಗಂಗಿಲ್ಲ. ಹೇಗೆ ಏನೇನು ಮಾಡಿದ್ರಿ ನೀವೆಲ್ಲ ಅದಕ್ಕೆ? ಸರ್, ಮನೆ ಕಟ್ಟಿದ್ವಿ, ಕಿಟಕಿಗೆಲ್ಲ ಜಾಲ್ರ ಹಾಕ್ಸಿದ್ವಿ, ಬೇಸಿಗೆಗೆಲ್ಲ ಗೋಣಿ ತೊಟ್ಟು ಇಳೆಬಿಟ್ಟು ಅದಕ್ಕೆಲ್ಲ ನೀರು ಸ್ಪ್ರೇ ಮಾಡ್ತಾ ಇರ್ತೀವಿ, ವಾತಾವರಣ ಟೆಂಪರೇಚರ್ ಕರೆಕ್ಟ್ ಇಟ್ಕೊಂಡಿರ. ಎಷ್ಟಿರ್ಬೇಕೇನಂತ ನಿಮ್ಗೆ ಏನು ಅಂದಾಜ್ ಇಟ್ಟಿಗೆ ಅಂತ? ಹಂಗೆ ಅಂದಾಜ್ ಮೇಲೆ. ಮತ್ತೆ ಆಂಟಿ ಬ್ಯಾಕ್ಟೀರಿಯಾ ಅಂದ್ರೆ ನೀವು ಯಾರ ಮನುಷ್ಯರು ಹೊರಗಡೆ ಹೋಗೋದಾಗ್ಲಿ ಬಾಗಿಲು ಮುಂದೆ ನಾವು ಒಂದು ಮಾಡಿರ್ತೀವಿ ಸರ್, ಬಾನಿ ಮಾಡಿದಂಗ, ಅಲ್ಲಿ ಬ್ಲೀಚಿಂಗ್ ಪೌಡರ್ ಅಂತ ಹಾಕಿ ನೀರಲ್ಲಿ ಕಲಿಸಿ ಅದರಲ್ಲಿ ಕಾಲಿಟ್ಟು ಒಳಗೆ ಹೋಗ್ತಾರೆ. ಯಾರೇ ಒಳಗೆ, ಯಾರೇ ಒಳಗೆ ಹೋದ್ರೂ ಅದರಲ್ಲಿ ಕಾಲಿಟ್ಟು, ಕಾಲಿಟ್ಟು ಒಳಗೆ ಹೋಗಬಾರ್ದು ಅಂದ್ರೆ ಕಾಲಿಗೆ ಇಟ್ಟುಕೊಂಡ್ರೆ ಯಾವುದೇ ಕ್ರಿಮಿ ಕೀಟಗಳು ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗಂಗಿಲ್ಲ ಸರ್. ಬ್ಲೀಚಿಂಗ್ ಪೌಡರ್ ಯಾವಾಗ್ಲೂ ನೀರಲ್ಲಿ ಇರ್ತದೆ, ಯಾವಾಗ್ಲೂ ನೀರಲ್ಲಿ ಇರ್ತದೆ. ನೀವೇ ಕೆಲಸ ಮಾಡಿದ್ರು ಅಲ್ಲಿ ಕಾಲಿಟ್ಟು ಹೋಗ್ತೀವಿ ಸರ್. ಓಹೋ, ಸೊ ಅದು ಸುರಕ್ಷಿತ? ಈಗ ಸುರಕ್ಷಿತ. ಅದನ್ನ ಒಳಗಡೆ ತೊಳೆಯೋದು ಅದು ಇದು ಯಾವಾಗ ಮಾಡ್ತೀರಿ? ಏನು ಈಗ ಮೊಟ್ಟೆ ತಗೊಂಬಂದಿಂದ ನಾವು ತೆಗೆದಿಂದ ಮೂರು ಸಾರಿ ತೊಳಿತೀವಿ ಸರ್ ಮನೇನ. ಮೊದಲು ಒಂದ್ಸರಿ ತಪ್ಪಲ ಕಟ್ಟಿಗೆ ಇದ್ದಾಗ ಒಂದ್ಸರಿ ಸ್ಪ್ರೇ ಮಾಡ್ತೀವಿ ಬೆಡ್ಡಿಗೆಲ್ಲ, ಅದನ್ನೆಲ್ಲ ಕಿತ್ತಾಕಿ ಆಮೇಲೆ ಮತ್ತೆ ಮನೆಗೆ ಒಂದ್ಸರಿ ಸ್ಪ್ರೇ ಮಾಡಿ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ತೊಳೆದು ಮತ್ತೊಂದ್ಸರಿ ಹುಳ ಬರೋದು ಮೂರು ನಾಲ್ಕು ದಿನ ಮುಂಚೆನೇ ಸ್ಪ್ರೇ ಮಾಡ್ತೀವಿ. ಓ, ಈಗ ನೀವೇನು ರೇಷ್ಮೆ ಹುಳುಗಳನ್ನು ಹಾಕ್ತಿರಲ್ವಾ, ಏನೇನು ಬಳಸ್ತೀರಿ ಕೆಳಗಡೆ? ಕೆಳಗಡೆ ಬಲಿ ಹಾಕಿದ್ವಿ ಸರ್ ನಾವು, ವೈರಿನ ಬಲಿ ಇರ್ತದೆ ಸರ್ ಅದ್ರ ಮೇಲೆ ಬೆಡ್ಡಿಗೆ, ಅದ್ರ ಮೇಲೆ ಪೇಪರ್ ಹಾಕಿ, ಪೇಪರ್ ಹಾಕೊಳ್ತೀರಿ, ಪೇಪರ್ ಹಾಕಿ ಅದ್ರ ಮೇಲೆ ಹುಳ ಹಾಕ್ತೀವಿ. ಹುಳ ಹಾಕ್ತೀರಿ ಎಲೆಗಳನ್ನ? ಇದು ರಂಬೆ ಪದ್ಧತಿಯಲ್ಲಿಂದ ಬೆಳೆ, ರಂಬೆ ಪದ್ಧತಿ, ರಂಬೆ ಪದ್ಧತಿ ಸರ್, ರಂಬೆನೇ ತಂದು ಹಾಕಿಬಿಡ್ತೀವಿ, ರಂಬೆನೇ ತಂದು ಹಾಕ್ಬಿಡುತ್ತೆ ಸರ್, ಗಿಡನ ಕಟ್ ಮಾಡೋದು, ಕಾಲಿಗಳು ತಂದು ಹಾಕ್ಬಿಡುತ್ತೆ. ಆಮೇಲೆ ಈ ಸುಣ್ಣ ಪೌಡರ್ ಬಳಸ್ತಾರೆ ರೇಷ್ಮೆ ಬೆಳೆಗರಿ, ಎದಕ್ಕೆ ಬಳಸ್ತೀರಿ ಅದು? ಏನು ಅದು? ಜ್ವರ ಬಂದವ ಅಂತೀವಲ್ಲ ಸರ್, ಅದು ಸ್ಟಾಪ್ ಮಾಡೋಕ್ಕೆ, ತಪ್ಪಲೆ ತಿನ್ಬಾರ್ದು ಅದು, ತಪ್ಪಲೆ ಎಲ್ಲ ಡ್ರೈ ಆಗೋಕ್ಕೆ ಬಳಸ್ತೀರಿ? ಬಳಸ್ತಾ ಇದ್ದೀವಿ ಸರ್. ತಪ್ಪಲೆ ಎಲ್ಲ ಅದು ಹಸಿ ಇರಬಾರ್ದು ಬೆಡ್ ಅಂತಂದು ಒಣಗ್ಬೇಕು ಸರ್ ಅದೆಲ್ಲ. ಪ್ರತಿ ಹಂತದ ಜ್ವರಕ್ಕೂ ನೀವು ಆ ರೀತಿ ಮಾಡಿ? ಅದನ್ನ ಆ ಥರ ಮಾಡ್ಲೇಬೇಕು ಸರ್. ಅಂದ್ರೆ ಆ ತಪ್ಪಲ ತೆಗೆದು ಬಿಡ್ತೀರಾ ನೀವು? ತಪ್ಪಲ ತಗಂಗಿಲ್ಲ ಸರ್, ಅದೇ ಬಿಡ್ತೀರಿ? ಅದು ಹಂಗೆ ಬಿಟ್ಟಿರಿ. ಒಣಗಿದ್ರೆ ತಿನ್ನಂಗಿಲ್ಲ? ಒಣಗಿದ್ರೆ ಅದನ್ನ ತಿನ್ನಂಗಿಲ್ಲ, ಅದು ತಿನ್ಬಾರ್ದು ಅಂತಂದೇ ಬಿಡಬೇಡದು ಸರ್. ಅದು ಸುಣ್ಣ ಹೊಡಿತೀರಿ, ಸುಣ್ಣ ಪೌಡರ್ ಹಾಕ್ತೀರಿ? ಸುಣ್ಣ ಪೌಡರ್ ಎಲ್ಲ ಸ್ಪ್ರೇ ಮಾಡ್ತೀವಿ ಸರ್. ಅದಕ್ಕೆ ಎಲೆ ಒಣಗೋಗ್ಬಿಡ್ತದ? ಎಲೆ ಒಣಗೋಗ್ಬಿಡ್ತದೆ, ಆಮೇಲೆ ಅದು ತಿನ್ನಲ್ಲ ಸರ್. ಮತ್ತೆ ಬರೀ ಎಲ್ಲ ಬಿಚ್ಚತೈತೆ ಸರ್ ಜ್ವರದಿಂದ ಎದ್ದ ಮೇಲೆ, ಅದಕ್ಕೆ ಅಂಕುಶ ಅಂತ ಬರುತ್ತೆ ಸರ್, ಅಂಕುಶ ಸ್ಪ್ರೇ ಮಾಡ್ತೀವಿ, ಕೆ ಜಿ ಪ್ಯಾಕೆಟ್ ಬರ್ತದೆ ಸರ್ ಅವು, ಅವನ್ನೆಲ್ಲ ಸ್ಪ್ರೇ, ಅದನ್ನ ಸ್ಪ್ರೇ ಮಾಡಿಂದ ತಪ್ಪಲ ಅರ್ಧ ತಾಸು ಬಿಟ್ಟು ತಪ್ಪಲ ಕೊಡೋದವ. ಸೊ ಅಂದರೆ ರೇಷ್ಮೆ ಬೆಳೆಗಾರರಿಂದ ಸುಣ್ಣಗಾರರು ಸ್ವಲ್ಪ ಜೀವನ ನಡೀತದೆ ಅನ್ಸುತ್ತೆ ಸರ್. ಅಂದ್ರೆ ಒಂದು ಕಾಲಕ್ಕೆ ಅವ್ರು ತುಂಬಾ ಹೆಚ್ಚಿದ್ರು, ಅವ್ರ ಪಾಪ ಈಗ ಎಲ್ಲ ವೃತ್ತಿಗಳು ಪರ್ಯಟನ ಆದಾಗೆ, ಆಮೇಲೆ ಎಲ್ಲರೂ ಡಿಸ್ಟಂಪರ್ ಅದು ಇದು ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿದಾಗ್ಲಿಂದ ಹಳ್ಳಿಗಳಲ್ಲಿ ಸುಣ್ಣ ಮಾರಾಟಗಾರರು ಮಾಡುವಂತ ಜೀವನನೇ ಕಷ್ಟವಾಗಿದೆ. ಈಗ ಬಟ್ಟಿ ಸುಣ್ಣನೇ ಬೇಕು, ಬೇರೆ ಬೇಕಾಗಲ್ಲ, ಬಳಸಲ್ಲ. ಸೊ ಈಗ ಅವರು ಸ್ವಲ್ಪ ಸುಧಾರಣೆ ಆಗ್ತಿದ್ರು ಅನ್ಸುತ್ತೆ. ನೀವ್ ಎಲ್ಲಿಂದ ತರ್ತೀರಿ ಸುಣ್ಣ ಎಲ್ಲ? ಅಲ್ಲಿದ್ದಾರೆ ಸುಣ್ಣಗಾರರು? ಓಹೋ, ಅದು ಅದೇ ಶುದ್ಧವಾದ ನಿಮ್ಗೆ ಬೆಳಕು ಚೆನ್ನಾಗಿದೆ ಸರ್ ಅದು. ಹಾಂ ಹಾಂ ಸರ್, ಈಗ ನಿಮ್ಮ ಅಂದರೆ ರೇಷ್ಮೆ ಬೆಳೆಗಾರರಿಂದ ಒಂದಿಷ್ಟು ಸುಣ್ಣಗಾರಿಗೂ ಒಂದಿಷ್ಟು ಜೀವನ ಶುರು ಆಗ್ತದೆ ಪಾಪ, ಒಂದಿಷ್ಟು ಅವ್ರಿಗೊಂದಿಷ್ಟು ಆದಾಯ ಬರ್ತದೆ. ಇದಲ್ಲದೆ ಈಗ ನಿಮಗೆ ರೇಷ್ಮೆ ಮಾರುಕಟ್ಟೆ? ಮಾರುಕಟ್ಟೆ ನಮಗೆ ದೂರ ಸರ್, ಮಾರುಕಟ್ಟೆನೇ ರಾಮನಗರ ಹೋಗ್ಬೇಕು ಸರ್, ಅಲ್ಲಿ ಬೆಂಗಳೂರು ಹತ್ರ, ಬೆಂಗಳೂರು ಹತ್ರ. ಹ್ಞೂ ಹ್ಞೂ, ಅದೇ ದೂರ ನಮಗೆ. ಹೇಗಿದೆ ಬೆಲೆ? ಹೇಗಿದೆ ಬೆಲೆ? ಎಲ್ಲ ಚೆನ್ನಾಗಿದೆ ಸರ್ ಇವಾಗ, ಹೋದ ಸರ ಕಡಿಮೆ ಆಗಿಬಿಟ್ಟಿದೆ ಸರ್, ಈಗ ಒಂದು ಐದಾರು ತಿಂಗಳ ಕೆಳಗಡೆ ಎಲ್ಲ 200-220 250 ತನಕ ಆಗಿಬಿಡುತ್ತೆ ಸರ್. ಒಂದು ಕೆ ಜಿ ಗೂಡಿಗೆ ನಾವು ಖರ್ಚು ಮಾಡೋದೆಲ್ಲ ಲೆಕ್ಕ ಇಟ್ಟರೆ 200-220 ರೂಪಾಯಿ ಒಂದು ಕೆ ಜಿಗೆ ನಾವು ಖರ್ಚು ಮಾಡ್ತೀರಿ. ಹ್ಞೂ ಸರ್. ಈಗ ಹೆಂಗಿದೆ ಬೆಲೆ? ಈಗ 450-400 ಮೇಲೆ ಇದೆ ಸರ್. ಅಂದರೆ 200ಕ್ಕೆ ಇಳಿತದ? ಕೆಲವು ಸಲ ಇಳಿತದೆ. ಓಹೋ, ಹಂಗೆ ಇಳಿದಿತ್ತ ಯಾವಾಗಾದ್ರೂ? ಹಾಂ ಇಳಿದಿತ್ತು ಸರ್. ಎಷ್ಟು ಸಲ ಹಂಗಾಗಿತ್ತು? ನಿಮ್ದು 2 ಸರಿ ಆಗಿತ್ತು ಸರ್. ಸೊ ಆಗ ಲಾಸೇ ಅದು? ಹ್ಞೂ ಸರ್, ಲಾಸ್. ನಾವು ಮಾಡಿದ ಖರ್ಚು ಅಷ್ಟೇ ಬರ್ತದೆ ಸರ್. ಓಹೋ ಹೋ, ಈಗ ನೀವು ರಾಮನಗರಕ್ಕೆ ಹೋಗ್ತೀರಿ, ಒಂದು ಅವಧಿಗೆ ಎಷ್ಟು ಬರ್ತದೆ ಈಗ ನಿಮಗೆ ರೇಷ್ಮೆ ಗೂಡು? ನಾವು 250 ಮೊಟ್ಟೆ ಹಾಕಿದ್ರೆ 180-200 ಕೆ ಜಿ ತನಕ ಬರುತ್ತೆ ಸರ್. 180-200 ಕೆ ಜಿ ತನಕ ಬರುತ್ತೆ ಸರ್. ಅಂದ್ರೆ 100 ಮೊಟ್ಟೆಗೆ 70-80% ಬರುತ್ತೆ. ಅದನ್ನೆಲ್ಲ ಎದರಲ್ಲಿ ಕಟ್ಕೊಂಡು ಹೋಗ್ತೀರಿ ಗೂಡು ಎಲ್ಲ? ಇಲ್ಲ ಸರ್, ಚೀಲದಲ್ಲಿ ಹಾಕೊಂಡು ತೊಗೊಂಡು, ಚೀಲದಲ್ಲಿ ತೊಗೊಂಡು ಮತ್ತೆ ಆಟೋ ಮಾಡಿರ್ತೀವಿ ಸರ್ ನಾವು, 4-5 ಮಂದಿ ಕಾಲದ್ದು, ರಾಮನಗರಕ್ಕೆ ಹೋಗಿ ಮಾರ್ಕೊಂಡು ತೊಗೊಂಬರ್ತೀವಿ. ಈಗ ನೀವು ಈಶಣ್ಣ ಹೇಳಿ, ಈಗ ನೀವು ಇದನ್ನ ಒಬ್ಬರೇ ಮಾಡ್ತಾ ಇದ್ದೀರಾ ಅಥವಾ ಸೇರ್ಕೊಂಡು ಮಾಡ್ತಿದ್ರ ಹೇಗೆ? ಇಲ್ಲ ಸರ್, ನಾವು ನಮ್ಮ ಅಣ್ಣ ತಮ್ಮಳು ಒಬ್ಬರೇ ಇದ್ದಾರೆ ಸರ್, ಅವರು ಪಾರ್ಟ್ನರ್ ಮೇಲೆ ಮಾಡ್ತಾ ಇದ್ದೀವಿ. ಅಂದ್ರೆ ಎಲ್ಲರೂ ಖರ್ಚು ವೆಚ್ಚಗಳನ್ನ ಹಂಚ್ಕೊಳ್ತೀರಿ? ಹಂಚ್ಕೊಂಡು ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದಾರೆ. ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ನಿಮಗೆ? ಆಗ್ತದೆ ಸರ್. ದುಡ್ಡು ಬೇಕು, ದುಡ್ಡು ಬೇಕು. ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ 5 ಲಕ್ಷ ರೂಪಾಯಿ ಬೇಕು ಸರ್. ಮೂಲ ಬಂಡವಾಳ ಬೇಕಷ್ಟು. ಆಯ್ತು ಸರ್. ಆರಂಭದಲ್ಲಿ ಒಬ್ಬ ಯುವಕ, ಉತ್ಸಾಹ ಯುವಕ, ರೇಷ್ಮೆಗೆ ನಾನು ಬೆಳಿಬೇಕು, ಚೆನ್ನಾಗಿ ಜೀವನ ಸುಧಾರಿಸ್ಕೋಬೇಕು ಅಂದ್ರೆ ಆರಂಭದಲ್ಲಿ ಒಂದು 4-5 ಲಕ್ಷ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಜೀವನ ಪೂರ್ತಿ 20 ವರ್ಷ ಏನು 20 ವರ್ಷ ಚಿಂತೆ ಇಲ್ದಂಗೆ ಬದುಕ್ಬೋದು ಸರ್. ಓಹೋ, ಈಗ ನೀವು 3-4 ಜನ ಸೇರ್ಕೊಂಡು ಮಾಡ್ತಾ ಇದ್ದೀರಿ? ಸೇರ್ಕೊಂಡು ಮಾಡ್ತೀವಿ. ನಿಮ್ಮ ಸಂಬಂಧಿಕರೇ ಆಗಿರೋದ್ರಿಂದ? ನಮ್ಮ ಅಣ್ಣರು ಸಂಬಂಧಿಕರೇ ಆಗಿರೋದ್ರಿಂದ ಮಾಡ್ತಾ ಇದ್ದೀವಿ. ಅಲ್ಲಿ ಹೆಚ್ಚು ಶ್ರಮ ಹಾಕೋರು ಅಲ್ಲಿ ಏನಂದ್ರೆ ನಿಂದ್ರೋದು, ನೋಡ್ಕೊಳ್ಳೋದು ಎಲ್ಲ ಮಾಡ್ತಿರೋದು? ಇಲ್ಲ, ನಾವೇ ಮಾಡ್ತಾ ಇದ್ದೀವಿ. ನೀವು ಮಾಡ್ತಾ ಇದ್ದೀರಿ. ಸರಿ ಈಶಣ, ಈಗ ನಿಮಗೆ ಈ ರೇಷ್ಮೆ ಬೆಳೆ ಅಥವಾ ಈ ರೇಷ್ಮೆ ಬೆಳೆಗೆ ಬಂದಾಗಿನಿಂದ ನಾನು ಸ್ವಲ್ಪ ಸುಧಾರಿಸಿದ್ದೀನಿ ನಿಮ್ಮ ಜೀವನ ಮಟ್ಟ ಅಂತ ಅನಿಸಿದೆಯಾ? ಅನಿಸ್ತದೆ ಸರ್. ಓಹೋ, ತರಕಾರಿಗಿಂತ ಚೆನ್ನಾಗೈತೆ ಅಂತ ಅನಿಸ್ತದೆ ಸರ್. ತರಕಾರಿ ಬೆಳೆಗಾರಿಗಿಂತಲೂ ನೀನು ಸುಧಾರಿಸಿದಿರಿ ಅಂತ. ಸ್ವಲ್ಪ ಈಗ ನೀವು ರಾಸಾಯನಿಕ, ಒಬ್ಬ ರೈತರಿಗೆ 2.5-3 ಎಕರೆ ಇದ್ರೆ ಜೀವನ ಆರಾಮ ಮಾಡ್ಬೋದು. ಆರಾಮ ಮಾಡ್ಬೋದು ಅಂದ್ರೆ ಸ್ವಲ್ಪ ಭೂಮಿ ಇರೋರು ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ. ಇದರಲ್ಲಿ 2 ಎಕರೆ ಅಂತ ಬೇಕು ಸರ್. 2 ಎಕರೆ ಮಿನಿಮಮ್ ಬೇಕು? ಬೇಕು ಸರ್. 2 ಎಕರೆ ಇದ್ರೆ 1 ಎಕರೆಗೆ 200-250 ಮಟ್ಟಿ ಮೇಯಿಸ್ಬೋದು ಸರ್. ಓಹೋ, ಅಂದ್ರೆ ಅದು ಒಂದು 3 ವರ್ಷ ಆಗಿಂದ ಅಷ್ಟು ತಪ್ಪಲ ಬರ್ತದೆ ಸರ್. ಒಳ್ಳೆ ದೇಶಣಿಗೆ ನಿಮ್ಗೆ ಎಷ್ಟು ವರ್ಷ ವಯಸ್ಸು ಈಗ? 42. 42 ವರ್ಷ. ಎಷ್ಟು ಜನ ಇದ್ದಾರೆ ಮಕ್ಕಳು ನಿಮಗೆ? ನಮಗೆ 3 ಮಕ್ಕಳಿದ್ದಾರೆ. ಏನೇನು ಮಾಡ್ತಾ ಇದ್ದಾರೆ? ಒಬ್ಬತ್ತು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಸರ್. ಒಬ್ಬತ್ತು ಫಸ್ಟ್ ಇಯರ್ ಸೈನ್ಸ್ ಓದ್ತಾ ಇದ್ದಾನೆ, ಒಬ್ಬತ್ತು 9ನೇ ಕ್ಲಾಸ್ ಓದ್ತಾ ಇದ್ದೀನಿ. ಅಂದ್ರೆ ನೀವು ಅಣ್ಣ ತಮ್ಮದ್ರೆಲ್ಲ ಕೂಡಿದ್ದೀರಾ? ಇಲ್ಲ ಸರ್, 4 ಜನ ಅಣ್ಣ ತಮ್ಮ ಸರ್. ನಾವು 4 ಜನ ಬೇರೆ ಬೇರೆ ಬೇರೆ ಬೇರೆ ಇದ್ರೆ. ಯಾವಾಗ ಎಷ್ಟು ವರ್ಷ ಆಯ್ತು ಬೇರೆ ಬೇರೆ ಆಗಿ? ನಾವು ಬೇರೆ ಬೇರೆ ಆಗಿ ಒಂದು 8-10 ವರ್ಷ ಆಯ್ತು. ಸೊ 8-10 ವರ್ಷದಿಂದ ನೀವು ಕೃಷಿಯಲ್ಲಿನೇ, ನೀವು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಾಗ ಈ ಕೃಷಿಯಿಂದನೇ ಒಬ್ಬ ರೈತ ನೆಮ್ಮದಿಯಿಂದ ಬದುಕಬಹುದು ಅಂತ ಅನಿಸಿದೆ? ಅನಿಸ್ತದೆ. ಕೃಷಿಯಿಂದ ಮಾಡ್ಬೋದು. ರೇಟ್ ಸಿಕ್ಕರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಕೊಡಬೇಕು, ಅವ್ರನ್ನ ಒಂದಿಷ್ಟು ಎತ್ತರಕ್ಕೆಲ್ಲ ಬೆಳೆಸೋದಕ್ಕೆ, ಶೈಕ್ಷಣಿಕವಾಗಿ ಅವ್ರಿಗೆ ಬೇಕು ಬೇಡಗಳನ್ನೆಲ್ಲ ಅಗತ್ಯಗಳನ್ನು ಪೂರೈಸೋದಕ್ಕೆ ಒಬ್ಬ ಸಾಮಾನ್ಯ ಒಬ್ಬ ರೈತನಿಂದ ಸಾಧ್ಯ ಆಗ್ತದೆ? ಆಗ್ತದೆ ಸರ್. ಅಂದ್ರೆ ಈ ಸ್ವಲ್ಪ ಪ್ರೋಗ್ರೆಸಿವ್ ಆಗಿರ್ಬೇಕು ಅಂತ. ಸರಿ, ಈಗ ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಅವರಿಗೆ ಈ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸೋ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರೆ ಅಥವಾ ಹೇಗೆ? ನೋಡ್ತೀವಿ ಸರ್, ಒಬ್ಬತ್ತಂತ ಮಾಡ್ಬೇಕಂತ ಮಾಡಿದ್ವಿ ಸರ್. ಯಾರು ಚೆನ್ನಾಗಿ ಹೋಗ್ತಾರೋ ಅವ್ರನ್ನ ಓದ್ಸದ್ ಸರ್. ಒಬ್ಬತ್ತ ಮಾಡ್ಬೇಕಂತ ಸರ್, ನೋಡ್ಬೇಕಂತ ಯೋಚನೆ ಮಾಡ್ಬೇಕಂತ. ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಮಗ ಈಗ ಎಲ್ಲಿ ಓದ್ತಾರೆ? ಮೈಸೂರಲ್ಲಿ ಓದ್ತಾ ಇದ್ದಾರೆ. ಮೈಸೂರಲ್ಲಿ ಓದ್ತಾ ಇದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕು. ಇನ್ನು ಮುಗಿಲಿಕ್ಕೆ ಬಂದಿದೆಯಾ? ಇನ್ನೂ ಇಲ್ಲ ಸರ್, ಈಗ 2ನೇ ವರ್ಷ ಸರ್. ಓಹೋ, ಈಶಣ್ಣ, ಇಷ್ಟೆಲ್ಲ ನೀವು ಅಂದರೆ ಮೊದಲು ತೋಟಗಾರಿಕೆ, ಏನು ತರಕಾರಿಗೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರಿ, ಆ ನಂತರದಲ್ಲಿ ಈಗ ರೇಷ್ಮೆ ಬೆಳೆಗೆ ಬಂದಿದ್ದೀರಿ, ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಈಗ ನಿಮಗೆ ಒಂದು ರೀತಿಯಿಂದ ಭರವಸೆ ಮೂಡ್ತಾ ಇದೆಯಾ? ತರಕಾರಿ ಬೆಳೆಗಾರಿಗಿಂತ ನಾನು ಸ್ವಲ್ಪ ನನಗೊಂದು ಭರವಸೆ ಇದೆಯಪ್ಪ, ಇದರಲ್ಲಿ ಸೆಕ್ಯೂರ್ ಇದ್ದೀನಿ ಅಂತ ಅನಿಸುತ್ತೆ, ಭದ್ರತೆ ಇದೆ ಅಂತ ಅನಿಸುತ್ತೆ. ರೇಷ್ಮೆ ಬೆಳೆ ತರಕಾರಿಗಿಂತ ರೇಷ್ಮೆನ ನೋಡಿದರೆ ಚೆನ್ನಾಗಿ ಸರ್, ಇದು ಒಂಥರ ಸಂಬಳ ಇದ್ದಂಗೆ ಸರ್. ಇದು ನಾವು ನೌಕರಿ ಮಾಡಿದಂಗೆ ಸರ್. ನೌಕರಿ ಮಾಡಿದಂಗೆ ಫಿಕ್ಸೆಡ್ ಸ್ಯಾಲರಿ ಬಂದಂಗೆ ಸ್ಯಾಲರಿ ಬರ್ತದೆ. ತರಕಾರಿಯಲ್ಲಿ ತರಕಾರಿಯಲ್ಲಿ ಹೇಳಕ್ಕಾಗಲ್ಲ ಸರ್. ಏರುಪೇರು ಆಗ್ಬಿಡ್ತದೆ. ಏರುಪೇರು ಆಗ್ಬಿಡ್ತು. 1 ಲಕ್ಷ ಬರ್ಬೋದು, ಇಲ್ಲಾಂದ್ರೆ 20,000-15,000. ಮಾಡಿದ ಖರ್ಚು ಅಷ್ಟೇ ಬರೋದಲ್ಲ ಸರ್. ಇದು ಮಾಡಿದ ಖರ್ಚು ಸಹಿತ ಬರೋದಿಲ್ಲ? ಖರ್ಚು ಸಹಿತ ಬರಂಗಿಲ್ಲ ಸರ್. ಓಹೋ, ಸೊ ಇದು ಫಿಕ್ಸೆಡ್? ಇದು ಫಿಕ್ಸೆಡ್ ಸರ್. ಇದು ಹಂಗಾಗಿ ರೇಷ್ಮೆಗೆ ಹೋದೆ ಸರ್. ಅಂದ್ರೆ ಈಗ ನಿಮ್ಮ ಕೃಷಿ ಕೆಲಸಕ್ಕೆ ಕುಟುಂಬದ ನಿಮ್ಮ ಮನೆಯವರು ಹೆಣ್ಮಕ್ಳೆಲ್ಲ ಸಹಕರಿಸ್ತಾರ? ಅವರು ಕೆಲಸ ಇರ್ತದ? ಹೆಣ್ಮಕ್ಳು ನಾವು ಮಾಡ್ತಾ ಇದ್ದೀವಿ ಸರ್, ಲೇಬರ್ ತಗೊಂಡು ಮಾಡ್ತಾ. ಅಂದ್ರೆ ಈಗ ನಿಮ್ಗೆ ಎಷ್ಟು ಜನ ಲೇಬರ್ ಬೇಕಾಗ್ತದೆ ಇದಕ್ಕೆಲ್ಲ, ರೇಷ್ಮೆ ಇದಕ್ಕೆಲ್ಲ? ಸ್ಟಾರ್ಟಿಂಗ್ 2 ಇದ್ರೆ ಸಾಕು ಸರ್. ಒಂದು ವಾರ 8 ದಿನ 4-5 ಜನ ಬೇಕು ಸರ್. ಅಂದ್ರೆ ಯಾವ ಸಂದರ್ಭದಲ್ಲಿ? ಅದು ಲಾಸ್ಟ್ನೇ 4 ಜ್ವರ ಪಾಸ್ ಆಗಿಂದ ಅಂತೀವಲ್ಲ ಸರ್, 4 ಜ್ವರ ಎದ್ದಿಂದೆ 5-6 ಮಂದಿ ಬೇಕು ಸರ್. ಅಂದ್ರೆ ಅಷ್ಟು ಕೆಲಸ ಇರ್ತದೆ? ಫೋರ್ಸ್ ಇರ್ತದೆ. ಬೆಳಿಗ್ಗೆ ಸಾಯಂಕಾಲ ಕೆಲಸ ಇರ್ತದೆ ಸರ್. ಬಿಸಿಲ್ ಟೈಮ್ನಲ್ಲಿ ಆರಾಮ ಇರ್ಬೋದು ಸರ್. ತಪ್ಪಲ ತಂದು ಹಾಕ್ತಾ ಇರ್ಬೇಕು. ಎಷ್ಟು ಸಲ ಕೊಡ್ತೀರಿ ನೀವು ದಿನಕ್ಕೆ? ಅದಕ್ಕೆ ದಿನಕ್ಕೆ 2 ಸರಿ ಕೊಡ್ತೇವೆ. ಬೆಳಿಗ್ಗೆ ಮತ್ತು ಸಾಯಂಕಾಲ? ಬೆಳಿಗ್ಗೆ ಹಾಕಿದ್ರೆ ಸಂಜೆವರೆಗೂ ತಿನ್ಕೊತಾ ಇರ್ತವೆ. ತಿನ್ಕೊತಾ ಇರ್ತೇವೆ. ಮತ್ತೆ ಸಂಜೆ ಹಾಕೋದು? ಮತ್ತೆ ಸಂಜೆ ಹಾಕಿದ್ರೆ ಬೆಳತನ. ರೇಷ್ಮೆ ಬೆಳೆಗಾರ ಸಾಮಾನ್ಯವಾಗಿ ಎಲ್ಲೂ ರಜೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ? ಇಲ್ಲ ಸರ್, ಬಿಡು ಎಲ್ಲೋ ಏನೋ ಫಂಕ್ಷನ್ಗೆ ಹೋಗ್ಬೇಕು ಅಥವಾ ಎಲ್ಲೋ ಹೋಗ್ಬೇಕಂತ ಬಿಟ್ಟು ಹೋಗ್ಲಿಕ್ಕೆ. ಬೆಳಿಗ್ಗೆ 10-11 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮನೆಯಲ್ಲಿ ಇರ್ಬೇಕು ಸರ್. ಇರಲೇಬೇಕು, ಎಷ್ಟೇ ದೂರ ಹೋದ್ರೂ, ಎಷ್ಟೇ ದೂರ ಎಲ್ಲಿ ಹೋದ್ರು ಸರ್ ಅಲ್ಲಿ ಇರಲೇಬೇಕು. ಇರಲೇಬೇಕು ಸರ್. ಸರಿ, ಈಗ ನೀವು ಹಿಪ್ಪು ನೇರಳೆ ಬೆಳೀತಿದ್ದೀರಿ ಅಂತ ಇಟ್ಕೊಳ್ಳಿ, ಅದೆಲ್ಲದೂ ಸಹಿತ ಸಾವಯವ ನೀವು ಕೊಡ್ತಾ ಇದ್ದೀರಿ, ಆದರೆ ಪಕ್ಕದಲ್ಲಿ ಯಾರೋ ಬೇರೆಯವರು ಏನೋ ಬೇರೆ ಬೆಳೆಗಳನ್ನು ಬೆಳೀತಿರ್ತಾರೆ, ಅವರು ರಾಸಾಯನಿಕ ಔಷಧಿಗಳನ್ನೆಲ್ಲ ಸಿಂಪರಣೆ ಮಾಡ್ತಿದ್ದಾರೆ, ಅದರಿಂದ ನಿಮ್ಗೇನಾದರೂ ತೊಂದರೆ ಆಗ್ತದೆ? ಈಗ ನಮಗೆ ತಪ್ಪಲಕ್ಕೆ ಸಿಡಿದ್ರೆ ಆ ರಾಸಾಯನಿಕ ನಮ್ಮೊಳ ಸಾಯ್ತೇವೆ ಸರ್. ಓ, ನೀವು ಏನು ಸೇಫ್ಟಿ ಪರ್ದಿ ಕಟ್ತೇವೆ ಸರ್ ನಿಮ್ಮ ರೇಷ್ಮೆ ಬೆಳೆ? ನಮ್ಮ ರೇಷ್ಮೆ ಬೆಳೆ ಕಟ್ಕೋಬೇಕು ಸರ್. ಓಹೋ, ನೀವು ಮಾಡ್ಕೊಂಡಿದ್ದೀರಾ ಈಗ ಅದು?

ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಮನೆ ಕಟ್ಟಲು ಕಾರು ಕೊಳ್ಳಲು ಉದ್ದಿಮೆ ವ್ಯವಹಾರ ಬೆಳೆಸಲು ಸುಕೋ ಬ್ಯಾಂಕ್ ಲೋನ್ ಉತ್ಸವ ಕೇವಲ 9.5% ಬಡ್ಡಿ ದರದಲ್ಲಿ ಮಾತ್ರ. 9.5% ಬಡ್ಡಿ ಒಂದೇ ದಿನದಲ್ಲಿ ಮಂಜೂರಾತಿ. ಸುಕೋ ಬ್ಯಾಂಕ್ ಲೋನ್ ಉತ್ಸವ. ಇದೀಗ ಹವಾಮಾನ ವರದಿ ಕುರಿತ ಕಾರ್ಯಕ್ರಮ ಮೇಘವಾಣಿ. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪದ್ದು ತಿರುಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇವಾಗ ನಾನು ಮಳೆ ಮುನ್ಸೂಚನೆ ಮತ್ತು ಈ ಮಳೆ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿರುವಂತೆ ಈಗ ಒಂದು ಚಳಿಗಾಲದಲ್ಲಿ ನಮಗೆ ಕಡಿಮೆ ಉಷ್ಣಾಂಶದಲ್ಲಿ ಒಂದು ಏರಿಳಿತದಿಂದ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಅದರಿಂದ ಮತ್ತು ನಮಗೆ ಬೆಳೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು ಈ ಒಂದು ಹವಾಮಾನದ ಮುನ್ಸೂಚನೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ನಮಗೆ ಮುಂದಿನ ಒಂದು ವಾರದಲ್ಲಿ ಸುಮಾರಾಗಿ ಕಡಿಮೆ ಉಷ್ಣಾಂಶದಲ್ಲಿ 16-17 degrees Celsius ವರೆಗೂ ನಮ್ಗೆ ದಾಖಲಾಗುವ ಒಂದು ಸಾಧ್ಯತೆ ಇದೆ. ಹಾಗೇನೆ ಯಾವುದೇ ಮಳೆ ಬರುವ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಮತ್ತು ಅತಿ ಉಷ್ಣಾಂಶದಲ್ಲಿ ಸುಮಾರು 32-33 degrees Celsius ನಮಗೆ ದಾಖಲಾಗುವ ಒಂದು ಸಾಧ್ಯತೆ ಇದೆ. ಈ ಒಂದು ಕೃಷಿ ಸಲಹೆಗಳು ಈ ಒಂದು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ನೋಡೋದಾದ್ರೆ, ಈ ಎಲ್ಲ ಬೆಳೆಗಳು ಕಟಾವ್ ಆಗಿದಾವೆ. ಸುಮಾರು ಕಡ್ಲೆನ ಅಲ್ಲಲ್ಲಿ ಆಗ್ತಾ ಇದೆ. ತೊಗರಿ ಆಗ್ಲಿ, ಹತ್ತಿ ಆಗ್ಲಿ, ಈ ತರದ ಎಲ್ಲ ಒಂದು ಬೆಳೆಗಳು ಕಟಾವ್ ಮಾಡಿದ್ದಾರೆ. ಈ ಕಟಾವ್ ಆದ್ಮೇಲೆ ಏನು ಒಂದು ರೈತರು ತಪ್ಪು ಮಾಡ್ತಾರಪ್ಪ ಅಂದ್ರೆ, ಸರಿಯಾಗಿ ಒಣಗಿಸಲ್ಲ. ಸೊ ಈ ಒಂದು ಏಕದಳ ಧಾನ್ಯಗಳನ್ನ ನಾವು ಸುಮಾರು 11-12% ತೇವಾಂಶ ಇರುವ ಹಾಗೆ ಒಣಗಿಸ್ಬೇಕಾಗತ್ತೆ. ಮತ್ತು ದ್ವಿದಳ ಧಾನ್ಯಗಳಿತ್ತಪ್ಪ ಅಂತಂದ್ರೆ 40% ತೇವಾಂಶ ಇರುವ ಹಾಗೆ ಒಣಗಿಸ್ಬೇಕು. ಎಣ್ಣೆ ಕಾಳುಗಳಿಗೆ 8% ಈ ರೀತಿ ಒಂದು ತೇವಾಂಶ ಇರುವವರೆಗೆ ಚೆನ್ನಾಗಿ ಒಣಗಿಸಿ ಶೇಖರಿಸಿಟ್ಟರೆ ನಮ್ಗೆ ಅದರಲ್ಲಿಂದ ಲಾಸ್ ಆಗಲ್ಲ. ಆಮೇಲೆ ಈಗ ಆಲ್ಮೋಸ್ಟ್ ನಮ್ಗೆ ಕಲ್ಲಂಗಡಿಯನ್ನ ಬೆಳೀತಾ ಇದ್ದಾರೆ. ಎಲ್ಲೆಲ್ಲಿ ತಮ್ಮ ನೀರಿನ ಒಂದು ಲಭ್ಯತೆ ಇತ್ತಪ್ಪ ಅಂತಂದ್ರೆ ತಾವು ಕಲ್ಲಂಗಡಿಯನ್ನ ಹಾಕ್ಬೋದು. ಅದು ಸುಮಾರು 3 feet ಒಂದೊಂದು ಸಾಲಿನ ಅಂತರದಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯ ಒಂದು ಇಳುವರಿ ಬರ್ತೈತಿ. ಆಮೇಲೆ ಕಲ್ಲಂಗಡಿಯಲ್ಲಿ ನಾವು ಜೇನು ಸಾಕಣೆ ಪೆಟ್ಟಿಗೆಯನ್ನು ಇಡುವುದರಿಂದ ಆ ಒಂದು ಕಲ್ಲಂಗಡಿ ಇಳುವರಿ ಮತ್ತು ಜೇನಿನ ಒಂದು ಎಕ್ಸ್ಟ್ರಾ ಇಳುವರಿನ ನಾವು ಪಡಿಬಹುದು ಅಂತಾನೆ ಹೇಳ್ಬಹುದು. ಆಮೇಲೆ ಕಲ್ಲಂಗಡಿ ಬೆಳೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ರಸ ಇರುವ ಕೀಟಗಳ ಒಂದು ಬರ್ತಾವೆ ಈಗ ಪ್ರಾರಂಭಿಕ ಹಂತದಲ್ಲಿ. ಆ ಒಂದು ರಸ ಇರುವ ಕೀಟಗಳ ಹತೋಟಿಗಾಗಿ ನಾವು 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನ ಹಾಕ್ಬೇಕಾಗತ್ತೆ. ಈ ರೀತಿ ಹಾಕುವುದರಿಂದ ನಾವು ಈ ರಸ ಇರುವ ಕೀಟಗಳ ಹತೋಟಿಯನ್ನ ನಾವು ಮಾಡ್ಬೋದು. ಆಮೇಲೆ ಈ ಒಂದು ಸಮಯದಲ್ಲಿ ನಮಗೆ ಮುಖ್ಯವಾದ ಇನ್ನೊಂದು ಬೆಳೆ ಏನಪ್ಪಾ ಅಂತಂದ್ರೆ ಮಾವು. ಓಕೆ, ಮಾವು ಆಲ್ಮೋಸ್ಟ್ ಈಗ ಹೂ ಬಿಡು ಮತ್ತು ಸಣ್ಣ ಸಣ್ಣ ಕಾಯಿ ಕಟ್ಟುವ ಒಂದು ಹಂತದಲ್ಲಿದೆ. ಈ ಒಂದು ಹಂತದಲ್ಲಿ ನಾವು ಮ್ಯಾಂಗೋ ಸ್ಪೆಷಲ್ ಅಂತ ಸಿಂಪರಣೆ ಮಾಡ್ಬೇಕು. ಅದು 5 grams ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಒಂದು ಒಳ್ಳೆ ಇಳುವರಿ ಪಡೆಯಬಹುದು. ಆಮೇಲೆ ಈಗ ಈ ಒಂದು ವಾತಾವರಣದಲ್ಲಿ ನಮಗೆ ಸ್ವಲ್ಪ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಈ ಬೂದಿ ರೋಗ ಹತೋಟಿಗಾಗಿ ನಾವು 1 milliliter ಹೆಕ್ಸಾಕೋನೋಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಆಮೇಲೆ ಜಿಗಿ ಹುಳು ಏನಾದ್ರು ಬಂತಪ್ಪ ಅಂತಂದ್ರೆ ಅದಕ್ಕೆ 1 milliliter ಬ್ರೋಫೋಫಿಜಿನ್ ಅಂತ ಹೇಳ್ತೀವಿ, ಇಲ್ಲಪ್ಪ ಅಂತಂದ್ರೆ 1 milliliter ಸ್ಟಮಾಫ್ರೆಡ್ ಅನ್ನ ನಾವು ಸಿಂಪರಣೆ ಮಾಡ್ಬೇಕು. ಆಮೇಲೆ ನಾವು ಜೈವಿಕ ಶಿಲೀಂಧ್ರ ನಾಶಕ ಅಂತಂದ್ರೆ ವರ್ಟಿಸಿಲೆಮ್ ಲೆಕಾನಿ ಅಂತ ಸಿಗ್ತೈತೆ. ಸೊ ಇದನ್ನ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ನಾವು ಅದರ ಒಂದು ಜಿಗಿ ಹುಳುವಿನ ಹತೋಟಿಯನ್ನ ನಾವು ಮಾಡ್ಬೋದು ಅಂತ ಹೇಳ್ಬೋದು. ಆಮೇಲೆ ಹಿಂಗಾರಿ ಜೋಳದಲ್ಲಿ ಸ್ವಲ್ಪ ಲೇಟ್ ಆಗಿ ಯಾರು ಹಾಕಿದ್ದಾರೆ ಆಲ್ಮೋಸ್ಟ್ ಈಗ ಒಂದು ಕಟಾವಿನ ಹಂತದಲ್ಲಿ ಬಂದಿದ್ದಾವೆ. ಓಕೆ, ತಾವು ಕಟಾವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಯಾಕಂದ್ರೆ ಯಾವ್ದು ಮಳೆ ಬರುವ ಸಾಧ್ಯತೆ ಇಲ್ಲ. ಆಮೇಲೆ ಈಗ ತೆನೆ ಕಟ್ಟುವ ಅಥವಾ ಕಾಳು ಕಟ್ಟುವ ಒಂದು ಹಂತದಲ್ಲಿ ಇತ್ತಂದ್ರೆ ಒಂದ್ ಸ್ವಲ್ಪ ನೀರಿನ ಅನುಕೂಲ ಇತ್ತಪ್ಪ ಅಂತಂದ್ರೆ ನೀರ್ ಕೊಟ್ಟರೆ ಒಂದು ಒಳ್ಳೆ ಇಳುವರಿ ಬರಲು ನಮ್ಗೆ ಸಾಧ್ಯತೆ ಆಗುತ್ತೆ. ಹಾಗೇನೇ ಈಗ ಭತ್ತದಲ್ಲಿ ನಾವು ಏನ್ ಮಾಡ್ತೀವಿ, ಜಿಗಿ ಹುಳಿ ಏನರ ಕಂಡು ಬಂತಂದ್ರೆ ಅದಕ್ಕೆ ನಾವು ಇಮ್ಡಾಕ್ಟ್ರೋಪಿಡ್ ಅಂತ ಹೇಳ್ತೀವಿ, 0.5 ಮಿಲಿಲೀಟರ್ ಅಥವಾ ಥಯೋಮೆಥಾಕ್ಸಾಮ್ 0.7 ಗ್ರಾಮ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕು. ಆಮೇಲೆ ಭತ್ತ ನಾಟ ಮಾಡಿದ 3 ಅಥವಾ 6 ವಾರಗಳ ನಂತರ ಒಂದು ತೆನೆ ಬರುವಂತ ಹಂತದಲ್ಲಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ 10 ಕಿಲೋಗ್ರಾಂ ಸಾರಜನಕವನ್ನು ನಾವು ಮೇಲು ಗೊಬ್ಬರವಾಗಿ ಕೊಡ್ಬೇಕಾಗತ್ತೆ. ಹಾಗೇನೆ ಈಗ ಕಡಲೆಯು ಸಹ ಒಂದು ಹಾರ್ವೆಸ್ಟಿಂಗ್ ಅಂದ್ರೆ ಕಟಾವಿನ ಹಂತದಲ್ಲಿದೆ, ಅದನ್ನ ಹಾರ್ವೆಸ್ಟ್ ಮಾಡಬಹುದು. ಆಮೇಲೆ ಸ್ವಲ್ಪ ಲೇಟ್ ಆಗಿ ಹಾಕಿದ್ದು ಕಡಲೆಯಲ್ಲಿ ಏನಿತ್ತಂದ್ರೆ ಅದಕ್ಕೆ ಹೆಲಿಕಾರ್ಪ್ ಅಥವಾ ಸ್ಪೋಡಾಪ್ಟ್ರ ಒಂದು ಕೀಡೆ ಬರುವ ಒಂದು ಸಾಧ್ಯತೆ ಇರುತ್ತೆ. ಈ ಕೀಡೆ ಹತೋಟಿಗಾಗಿ ನಾವು 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, ಇದನ್ನ ನಾವು ಸಿಂಪಡಣೆ ಮಾಡಿದ್ರೆ ಅದರ ಹತೋಟಿಯನ್ನ ಮಾಡಬಹುದು.